ಮತ್ತು ಗಣೇಶ ಚತುರ್ಥಿಗೆ ರಾಜ್ಯಾದ್ಯಂತ ವ್ಯಾಪಕ ಸಿದ್ದತೆ, ಪರಿಸರ ಸ್ನೇಹಿ ಹಬ್ಬ ಆಚರಣೆಗೆ ಸರ್ಕಾರದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ಈಗ ದೇಶಭಕ್ತಿ ಗೀತೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:50. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುವ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ 2024-25 ಸಾಲಿನ ಮುಂಗಾರು ಹಂಗಾಮಿನ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಕುರಿತು ಕಲಬುರಗಿಯ ಕೃಷಿ ಮಾರಾಟ ಮಂಡಳಿಯ ವಿಭಾಗೀಯ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಈಗ ಕೇಳಿ 2024-25 ಸಾಲಿನ ಮುಂಗಾರು ಹಂಗಾಮಿನ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಕುರಿತು ಕಲಬುರಗಿಯ ಕೃಷಿ ಮಾರಾಟ ಮಂಡಳಿಯ ವಿಭಾಗೀಯ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ 2024-25 ಸಾಲಿನ ಮುಂಗಾರು ಹಂಗಾಮಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ವಿವಿಧ ಉತ್ಪನ್ನಗಳಿಗೆ ಅಂತಂದರೆ ಕೃಷಿ ಉತ್ಪನ್ನಗಳಿಗೆ ದರವನ್ನು ನಿಗದಿ ಮಾಡ್ತಿದ್ದಾರೆ. ಮುಖ್ಯವಾಗಿ ಪ್ರತಿ ವರ್ಷವೂ ಕೂಡ ರೈತ ಬಾಂಧವರಿಗೆ ಒಂದು ಒಳ್ಳೆಯ ಬೆಲೆ ಸಿಗಬೇಕು, ಜೊತೆಗೆ ಮಾಡಿದಂತಹ ಒಂದು ವೆಚ್ಚಕ್ಕೆ ಸರಿಸಮನಾದಂಥದ್ದು, ರೈತರಿಗೆ ನಷ್ಟವಾಗದಂತಹ ಒಂದು ರೀತಿಯಲ್ಲಿ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ರೈತರಿಗೆ ಒಂದು ಲಾಭದಾಯಕವಾದಂತಹ ಒಂದು ಬೆಲೆಯನ್ನು ನೀಡಲಿಕ್ಕೆ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ. ಇದು ರೈತರಿಗೆ ಉಪಯೋಗನೂ ಕೂಡ ಆಗಿದೆ. ನಮ್ಮ ಜಿಲ್ಲೆಯ ರೈತರಾಗಿರ್ಬೋದು, ನಮ್ಮ ರಾಜ್ಯದ ರೈತರಾಗಿರ್ಬೋದು, ಇದರ ಗರಿಷ್ಠ ಮಟ್ಟದ ಲಾಭವನ್ನು ಪಡ್ಕೋತಿದ್ದಾರೆ. ಈ ನಿಟ್ಟಿನಲ್ಲಿ 2024-25 ಸಾಲಿನ ಮುಂಗಾರು ಹಂಗಾಮಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ರೂಪರೇಷೆ ಹೇಗಿದೆ, ಯಾವ ಉತ್ಪನ್ನಗಳಿಗೆ ಇಲ್ಲಿ ಬೆಲೆಯನ್ನು ನಿಗದಿ ಮಾಡಿದ್ದಾರೆ, ಹೀಗೆ ಈ ಒಂದು ಯೋಜನೆಯ ರೂಪರೇಷೆ, ವ್ಯಾಪ್ತಿ, ಉದ್ದೇಶ, ಹತ್ತು ಹಲವಾರು ವಿಚಾರಗಳನ್ನು ತಿಳಿಸಲಿಕ್ಕೆ ನಮ್ಮ ಜೊತೆ ಇವತ್ತು ಕರ್ನಾಟಕ ಕೃಷಿ ಮಾರಾಟ ಮಂಡಳಿ ಕಲಬುರಗಿಯ ಪ್ರಧಾನ ವ್ಯವಸ್ಥಾಪಕರಾದಂತಹ ಶ್ರೀಯುತ ಜಿಕೆ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ. ಎಲ್ಲ ರೈತ ಬಾಂಧವರ ಪರವಾಗಿ ಅವರಿಗೆ ಸ್ವಾಗತ, ಹಾಗೆಯೇ ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಸುಮಾರು ವರ್ಷಗಳಿಂದ ಇದು ರೈತ ಬಾಂಧವರಿಗೆ ವರದಾನ ಆಗಿದೆ. ಈಗ ಮುಂಗಾರು ಹಂಗಾಮಾಗಿರ್ಬೋದು, ಹಿಂಗಾರು ಹಂಗಾಮಾಗಿರ್ಬೋದು, ಆ ಒಂದು ಪ್ರದೇಶದಲ್ಲಿ ಬೆಳೆಯುವಂತಹ ರೈತ ಬಾಂಧವರ ಒಂದು ಉತ್ಪನ್ನಗಳಿಗೆ ಇಲ್ಲಿ ಕನಿಷ್ಠ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕೊಡುವಂಥದ್ದು ವಾಡಿಕೆ ಬರ್ತಾ ಇದೆ. ಏನಿದು ಕನಿಷ್ಠ ಬೆಂಬಲ ಯೋಜನೆ? ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ದರಗಳು ಕುಸಿದಂತಹ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಉತ್ಪನ್ನಗಳು ಹಂಗಾಮು ಆಧಾರಿತ ಆಗಿರೋದ್ರಿಂದ ಸುಗ್ಗಿ ಕಾಲದಲ್ಲಿ ಏಕಕಾಲದಲ್ಲಿ ಮಾರುಕಟ್ಟೆಗೆ ಬರ್ತವೆ. ಅಂತಹ ಸಂದರ್ಭದಲ್ಲಿ ದರಗಳು ಕುಸಿತವು. ಹೌದು, ಕುಸಿದಂತಹ ಸಂದರ್ಭದಲ್ಲಿ ರೈತರು ಆ ಕುಸಿದ ದರಕ್ಕೆ ಕಡಿಮೆ ದರಕ್ಕೆ ತಮ್ಮ ಬೆಲೆ ಉತ್ಪನ್ನವನ್ನು ಮಾರಾಟ ಮಾಡಿ ಹತಾಶ ಆಗಬಾರ್ದು, ನಷ್ಟ ಅನುಭವಿಸಬಾರ್ದು ಅನ್ನೋ ಸದುದ್ದೇಶದಿಂದ ಈ ಒಂದು ಬೆಂಬಲ ಬೆಲೆ ಯೋಜನೆ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಜಾರಿಗೆ ತಂದಿದೆ. ಇದನ್ನು ಪ್ರತಿ ವರ್ಷ ಮುಂಗಾರು ಮತ್ತು ಹಿಂಗಾರು ಬಿತ್ತನೆಗೆ ಪೂರ್ವದಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ. ಈ ಘೋಷಣೆಯನ್ನು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ CACP ಅನ್ನೋ ಒಂದು ಸಂಸ್ಥೆಯ ಶಿಫಾರಸಿನ ಆಧಾರದ ಮೇಲೆ ಬಿತ್ತನೆ ಪೂರ್ವದಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ. ಪ್ರಮುಖವಾದಂಥ ಕೃಷಿ ಉತ್ಪನ್ನಗಳ, ಏಕದಳ ಧಾನ್ಯ ಆಗಿರ್ಬೋದು, ದ್ವಿದಳ ಧಾನ್ಯ ಆಗಿರ್ಬೋದು, ಎಣ್ಣೆಕಾಳುಗಳು, ಪ್ರಮುಖ ವಾಣಿಜ್ಯ ಬೆಳೆಗಳ ಉತ್ಪಾದನೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ಮಾರುಕಟ್ಟೆಯಲ್ಲಿ ಬೆಲೆಗಳು ಕುಸಿದಾಗ ಈ ಬೆಲೆಗೆ ಸರ್ಕಾರ ತಗೊಳೋದಕ್ಕೆ ತಮ್ಮ ಪರವಾಗಿ ನಾವು ನಿಂತಿದ್ದೀವಿ ಅಂತ ಅವರಿಗೆ ಒಂದು ಆರ್ಥಿಕವಾಗಿ ಸದೃಢತೆಯನ್ನು ತಂದುಕೊಡ್ಲಿಕ್ಕೆ ಆಗಿರಬಹುದು. ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ, ಹೌದು, ಅಂತ್ಯೋದಯ ಅನ್ನ ಯೋಜನೆ, ವಿವಿಧ ಯೋಜನೆಗಳಡಿ ಸರ್ಕಾರ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ವಿತರಣೆ ಮಾಡುತ್ತೆ. ಈ ವಿತರಣೆಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸಹ ಈ ಒಂದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಬೆಂಬಲ ಬೆಲೆಯಲ್ಲಿ ಉತ್ಪನ್ನಗಳನ್ನು ಖರೀದಿ ಮಾಡ್ತಾರೆ. ಮುಖ್ಯವಾಗಿ ಈಗ ಮುಂಗಾರು ಹಂಗಾಮಿಗೆ ಆರಂಭ ಆಯಿತು ಅಂತ ತಿಳ್ಕೊಳ್ಳೋಣ. ಅಂತಂದ್ರೆ ಏಕೆ ಬೆಳೆ ಪದ್ಧತಿ ಖರೀದಿ ಬಂದ್ರು, ಒಂದೇ ಬೆಳೆಗೆ ಅತ್ಯಧಿಕ ಪ್ರಮಾಣದಲ್ಲಿ ಬೆಲೆ ಸಿಕ್ತುಪ ಅಂತಂದ್ರೆ ಇಲ್ಲಿ ವೇರಿಯೇಷನ್ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲಾ ಬೆಳೆಗಳಿಗೆ ಇಲ್ಲಿ ಕನಿಷ್ಠ ಬೆಂಬಲ ಸಿಕ್ಕಾಗ ಒಂದು ರೈತರಿಗೆ ಎಲ್ಲಾ ಬೆಳೆಗಳನ್ನ ಸಮಾನವಾಗಿ ಬೆಳೀಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ. ಹೌದು, ಏನಂದ್ರೆ ರೈತರು ಯಾವುದೇ ಒಂದು ಆಯಾ ಸಮಯದಲ್ಲಿ ಬಂದಂತಹ ವಾಣಿಜ್ಯ ಬೆಳೆಗಳಿಗೆ ಮರಳಾಗಿ ಆ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಹೋದಾಗ ದೇಶದ ಸ್ಥಿರತೆಯನ್ನು ಕಾಯ್ದುಕೊಳ್ತಕ್ಕಂಥ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳು ಮಿಸ್ ಆಗಬಾರ್ದು, ಹೌದು, ಅದರ ತಪ್ಪಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಮಾಡುತ್ತೆ. ಕೇಂದ್ರ ಸರ್ಕಾರ ಘೋಷಿಸಿದಂಥ ಬೆಂಬಲ ಬೆಲೆಗೆ ಮಾರುಕಟ್ಟೆ ದರಗಳು ಕಡಿಮೆ ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಸಭೆಯ ಸೇರಿ, ಸಚಿವ ಸಂಪುಟ ಸಮಿತಿ ಉಪಸಮಿತಿಯಲ್ಲಿ ಸಭೆ ಸೇರಿ ರಾಜ್ಯ ಸರ್ಕಾರದ ಸಂಸ್ಥೆಗಳ ಮೂಲಕ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಂತೆ ಖರೀದಿ ಮಾಡತಕ್ಕಂತಹ ಒಂದು ಜಂಟಿ ಯೋಜನೆ ಇದು. ಇದಕ್ಕೆ ರಾಜ್ಯ ಸರ್ಕಾರಗಳು ಕೂಡ ಮಾರುಕಟ್ಟೆಯಲ್ಲಿ ಬೆಲೆಗಳು ಕುಸಿದಂತಹ ಸಂದರ್ಭದಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಈ ಒಂದು ಖರೀದಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಹೌದು ಹೌದು ಹೌದು. ಜೊತೆಗೆ ಈಗ ಯಾವ ಯಾವ ಒಂದು ಮಾನದಂಡಗಳನ್ನು ಇಟ್ಕೊಂಡು ಇಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನ ಜಾರಿಗೆ ಮಾಡಲಾಗ್ತದೆ ಅಂತ ಹೇಳ್ತಿರ್ತಾವ? ಈಗ ಉತ್ಪಾದನೆ ಒಂದು ವೆಚ್ಚ ಆಗಿರ್ಬೋದು ಅಥವಾ ಒಂದು ದರದ ಆಗಿರ್ಬೋದು, ರೈತರಿಗೆ ತಗಲಬಹುದಾದಂತಹ ಒಂದು ವಿವಿಧ ಆಯಾಮಗಳನ್ನು ನೋಡಿಕೊಂಡು ಹೇಗೆ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡ್ತಾರೆ? ಇದಕ್ಕೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ, ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಇಡೀ ದೇಶದಲ್ಲಿನ ಎಲ್ಲಾ ರಾಜ್ಯದಲ್ಲಿನ ಎಲ್ಲಾ ಬೆಳೆಗಳ ಪ್ರಮುಖ ಬೆಳೆಗಳ ಉತ್ಪಾದನಾ ವೆಚ್ಚವನ್ನು, ಮಾರುಕಟ್ಟೆ ವೆಚ್ಚ, ಸಾಗಾಣಿಕೆ ವೆಚ್ಚ, ರವಾನೆ ವೆಚ್ಚ, ಅವರಿಗೆ ರೈತರಿಗೆ ಬರಬೇಕಾದಂತಹ ನೈಜವಾದಂತಹ ಲಾಭ, ಲಾಭಾಂಶದ ಶೇಕಡಾವಾರು, ಈ ಎಲ್ಲ ಅಂಶಗಳನ್ನು ಪರಿಗಣನೆ ತಕ್ಕೊಂಡು ಇಡೀ ರಾಜ್ಯಾದ್ಯಂತ ಇರತಕ್ಕಂತಹ ಉತ್ಪನ್ನಗಳಿಗೆ ಏಕರೀತಿಯಲ್ಲಿ ಬೆಂಬಲ ಬೆಲೆಗಳನ್ನ ಘೋಷಣೆ ಮಾಡುತ್ತೆ. ಈಗ ವೆಂಕಟೇಶ್ ಅವರು, ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ನಿಗದಿಯಾದಂತಹ ಒಂದು ಬೆಳೆಗಳು ಬೇರೆ ರಾಜ್ಯಗಳಲ್ಲಿ ಒಂದೇ ಆಗಿರ್ತದ ಅಥವಾ ಏನಾದರೂ ವ್ಯತ್ಯಾಸಗಳಾಗ್ತವೆ? ಉದಾಹರಣೆಗೆ ಈಗ ತೊಗರಿ ತಗೊಂಡಾಗ ಇಲ್ಲಿ ಒಂದು ಕನಿಷ್ಠ ಬೆಂಬಲ ಬೆಲೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ಆಯ್ತಪ್ಪ ಅಂತಂದ್ರೆ, ಉದಾಹರಣೆ ಆಂಧ್ರಪ್ರದೇಶ, ಹೀಗೆ ರಾಷ್ಟ್ರವ್ಯಾಪಿ ಒಂದೇ ಕನಿಷ್ಠ ಬೆಂಬಲ ಬೆಲೆ ಇರ್ತದ ಹೇಗೆ? ರಾಷ್ಟ್ರವ್ಯಾಪಿ ಏಕರೂಪವಾಗಿ ಕನಿಷ್ಠ ಬೆಂಬಲ ಬೆಲೆ ಇರುತ್ತೆ. ಆದ್ರೆ ತಾವು ಹೇಳಿದಂತೆ ಕೆಲವು ಬಾರಿ ವ್ಯತ್ಯಾಸ ಆಗ್ತಕ್ಕಂಥ ಸಹಜ, ಯಾಕೆಂದ್ರೆ ಉತ್ಪಾದನಾ ವೆಚ್ಚ ಕಡಿಮೆ ಇರುತ್ತೆ. ಈಗ ನಾವು ಛತ್ತೀಸ್ಗಢ, ಬಿಹಾರ್, ಒರಿಸ್ಸಾ ಇಂಥ ಕಡೆ ಭತ್ತ ಬೆಳೀತಕ್ಕಂತಹ ಪ್ರದೇಶಗಳಲ್ಲಿ ಭತ್ತ ಬೆಳೀಲಿಕ್ಕೆ ಉತ್ಪಾದನಾ ವೆಚ್ಚ ಕಡಿಮೆ ಇರ್ಬೋದು, ಬೇರೆ ಪ್ರದೇಶಗಳಲ್ಲಿ ಜಾಸ್ತಿ ಇರ್ಬೋದು, ಅವರಿಗೆ ಬಹಳ ಲಾಭದಾಯಕ ಅನ್ನಿಸ್ಬೋದು, ಬೇರೆ ರಾಜ್ಯಗಳಿಗೆ ಇಲ್ಲ ಇದು ಅಂತಹ ಒಂದು ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತಕ್ಕಂತಹ ಕೂಗುಳು ಇರುತ್ತೆ. ಆದರೆ ಇಡೀ ಭಾರತದಲ್ಲಿ ಏಕರೂಪವಾಗಿ ಒಂದೇ ರೇಟನ್ನು ಘೋಷಣೆ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರಗಳು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಅವರಿಗೆ ಪ್ರೋತ್ಸಾಹಧನ ನೀಡಿ ಖರೀದಿ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇದೇ ಹಿಂದಿನ ವರ್ಷದ ನಾವು ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಆ ಒಂದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಕೊಬ್ಬರಿಯನ್ನು ಖರೀದಿ ಮಾಡಿದಾಗ ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿ ಬೆಂಬಲ ಪ್ರೋತ್ಸಾಹಧನ ಘೋಷಣೆ ಮಾಡಿತು. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ಏಕರೂಪವಾಗಿರುತ್ತೆ, ರಾಜ್ಯ ಸರ್ಕಾರಗಳು ಅದರ ಮೇಲೆ ಪ್ರೋತ್ಸಾಹನ ಕೊಡಲಿಕ್ಕೆ ಅವಕಾಶ ಇದೆ. ಅವಕಾಶ ಮತ್ತು ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಆಧರಿಸಿ ರಾಜ್ಯ ಸರ್ಕಾರ ಅದನ್ನ ನಿರ್ಧಾರ ತಗೊಳ್ಕೊಂಡು. ಈಗ ಮುಂಗಾರು ಹಂಗಾಮು 2024-25 ಸಾಲಿನಲ್ಲಿ ನಮ್ಮ ಭಾಗದಲ್ಲಿ ಮುಖ್ಯವಾಗಿ ನಾವು ಕಲ್ಯಾಣ ಕರ್ನಾಟಕ ಭಾಗವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಯಾವ ಯಾವ ಬೆಳೆಗಳಿಗೆ ಇಲ್ಲಿ ಬೆಳೆಗಳನ್ನ ಈ ಒಂದು ಯೋಜನೆಯಡಿಯಲ್ಲಿ ನಿಗದಿಯಾಗಿದೆ? ಪ್ರಮುಖವಾಗಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳು, ತೊಗರಿ, ಹೆಸರು, ಅಲಸಂದೆ, ಉದ್ದು, ಕಡಲೆ ಮತ್ತು ಎಣ್ಣೆಕಾಳುಗಳು, ಸೂರ್ಯಕಾಂತಿ, ಈ ಎಲ್ಲ ಉತ್ಪನ್ನಗಳಿಗೆ ಬಿತ್ತನೆ ಪೂರ್ವದಲ್ಲೇ ಆಗಿರೋದ್ರಿಂದ ಎಲ್ಲ ಉತ್ಪನ್ನಗಳಿಗೂ ಮಾಡಿರ್ತಾರೆ. ಅಂದರೆ ಪ್ರಮುಖವಾದಂಥ 25 ಉತ್ಪನ್ನಗಳಿಗೆ ಮುಂಗಾರು ಮತ್ತು ಹಿಂಗಾರಿನ ಪೂರ್ವದಲ್ಲೇ ಮಾಡ್ತಾರೆ. ಈ ಬಾರಿ ವಿಶೇಷವಾಗಿ ಹೆಸರುಕಾಳು ಮತ್ತು ಸೂರ್ಯಕಾಂತಿಯಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆಗಳು ಕಡಿಮೆ ಆಗ್ತಾ ಇರೋದನ್ನು ಗಮನಿಸಿ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಹೆಸರುಕಾಳನ್ನು ಮತ್ತು ಸೂರ್ಯಕಾಂತಿಯನ್ನು ಅದನ್ನು ಬೆಳೀತಕ್ಕಂತಹ ಪ್ರಮುಖವಾದಂತಹ ಜಿಲ್ಲೆಗಳಲ್ಲಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಈಗ ಉದಾಹರಣೆಗೆ ರಾಯಚೂರಿನಲ್ಲಿ ನಮ್ಮ ಜಿಲ್ಲೆ ಏನು ಬೆಳೆಗಳಿಗೆ ಇಲ್ಲಿ ದರಗಳನ್ನು ನಿಗದಿ ಮಾಡಿದ್ದಾರೆ ಅಂತ ಹೇಳ್ತೀರಿ? ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಹಂಗಾಮಿನ ಹೆಸರು ಕಾಳನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ. ಅದೇ ರೀತಿ ಸೂರ್ಯಕಾಂತಿ ಖರೀದಿ ಮಾಡಲಿಕ್ಕೂ ಸಹ ಆದೇಶ ಹೊರಡಿಸಿದೆ. ಇನ್ನು ಕಲಬುರಗಿ ವಿಭಾಗದಲ್ಲಿ ಹೆಸರು ಕಾಳನ್ನು ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬೀದರ್ ನಾಲ್ಕು ಜಿಲ್ಲೆಗಳಲ್ಲಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಆದೇಶ ಹೊರಡಿಸಿದ್ರೆ, ಇನ್ನು ಸೂರ್ಯಕಾಂತಿಯನ್ನ ರಾಯಚೂರು, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ವಿಜಯನಗರ ಈ ಎಲ್ಲಾ ಜಿಲ್ಲೆಗಳಲ್ಲಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಕ್ರಮಗಳನ್ನು ಕೈಗೊಳ್ತಾ ಇದೆ. ಅಂತಂದ್ರೆ ಇಂತಹ ಬೆಳೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳನ್ನು ನಿಗದಿ ಮಾಡಿದ್ದಾರೆ. ಎಲ್ಲ ಬೆಳೀತಕ್ಕಂತ ಬೆಳೆ ಪ್ರಮಾಣವನ್ನು ಆಧರಿಸಿ, ಉದಾಹರಣೆಗೆ ನಾವು ಹೆಸರು ಕಾಳನ್ನು ತಗೊಳೋದಾದ್ರೆ ಮೈಸೂರಿನಲ್ಲಿ, ಮೈಸೂರಿನ ಹಾಸನ ಮತ್ತು ಮೈಸೂರಿನಲ್ಲಿ ಮಾತ್ರ ಬೆಳೀತಾರೆ. ಹೌದು, ಮೈಸೂರಿನ ಎಲ್ಲ ಜಿಲ್ಲೆಗಳಲ್ಲಿ ಬೆಳೆಯಲ್ಲ. ಅದೇ ಬೆಂಗಳೂರಿನಲ್ಲಿ, ಚಿತ್ರದುರ್ಗ, ತುಮಕೂರಿನಲ್ಲಿ ಮಾತ್ರ ಬೆಳೀತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆದರೆ ಕಲಬುರಗಿ ವಿಭಾಗದಲ್ಲಿ ಕಲಬುರಗಿ, ಯಾದಗಿರಿ, ಬೀದರ್, ಕೊಪ್ಪಳ ಎಲ್ಲ ಬೆಳೀತಕ್ಕಂಥ ಪ್ರದೇಶಗಳನ್ನು ಆಧರಿಸಿ, ಬೆಳಗಾವಿ ವಿಭಾಗದಲ್ಲಿ ಗದಗ, ಧಾರವಾಡ, ಹಾವೇರಿ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಈ ರೀತಿ ಆ ಒಂದು ಉತ್ಪನ್ನವನ್ನು ಯಾವ ಯಾವ ಬೆಳೆಗಳಲ್ಲಿ ಬೆಳೀತಾರೆ ಆ ಒಂದು ಕ್ಷೇತ್ರವನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಬೆಳೆಗಳನ್ನ ನಿಗದಿ ಮಾಡ್ತಾರೆ. ಕೊಬ್ಬರಿ ಖರೀದಿಗೆ ಕಳೆದ ವರ್ಷದಲ್ಲಿ ತುಮಕೂರು, ತುರುವೇಕೆರೆ, ಹಾಸನ, ಅರಸೀಕೆರೆ, ತಿಪಟೂರು ಕೊಬ್ಬರಿ ಬೆಳೀತಕ್ಕಂಥ ಪ್ರದೇಶಗಳನ್ನು ಮಾಡಿದ್ರು. ಹೌದು, ಘೋಷಣೆ ಇಡೀ ರಾಜ್ಯದಲ್ಲಾದರೂ ಯಾವ ಯಾವ ರಾಜ್ಯದಲ್ಲಿ ಯಾವ ಸಂಸ್ಥೆಗಳ ಮೂಲಕ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರಗಳು ನಿರ್ಧಾರ ಮಾಡ್ತವೆ. ಈಗ ತಾವು ಹೇಳಿದ್ರಿ ಈ ಒಂದು ಹೆಸರು ಕಾಳನ್ನ ಈ ಒಂದು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ಅಂತ, ಕಳೆದ ವರ್ಷದ ಬೆಂಬಲ ಬೆಲೆ ನೋಡಿದಾಗ ಮತ್ತೆ ಈ ವರ್ಷದ ಬೆಂಬಲ ಬೆಲೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಖಂಡಿತವಾಗಿ ಪ್ರತಿ ವರ್ಷದ ಬೆಂಬಲ ಬೆಲೆಗಳು ಬಹಳ ಪ್ರತಿ ವರ್ಷದಿಂದ ವರ್ಷಕ್ಕೆ 500 ರಿಂದ 1,000 ರೂಪಾಯಿವರೆಗೆ ಹೆಚ್ಚಳವನ್ನು ಕಾಣ್ತಲೇ ಇರ್ತವೆ. ಅಂದ್ರೆ ಅವರ ಉತ್ಪಾದನಾ ವೆಚ್ಚ, ಅವರ ಒಂದು ಬಳಸ್ತಕ್ಕಂಥ ಗೊಬ್ಬರ, ರಸಗೊಬ್ಬರಗಳ ಪ್ರಮಾಣದ ಯಾವ ರೀತಿ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಅದೇ ರೀತಿ ಈ ಘೋಷಣೆ ಮಾಡ್ತಕ್ಕಂಥ ಬೆಂಬಲ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಬಾರಿ ವಿಶೇಷ ಅಂದ್ರೆ ಈಗ ಒಂದು 15 ದಿವಸಗಳ ಕೆಳಗೆ ರಾಯಚೂರು, ಕಲಬುರಗಿ ಮಾರುಕಟ್ಟೆ ಸಮಿತಿಗಳಲ್ಲಿ ಇರ್ತಕ್ಕಂಥ APMC ಗಳಲ್ಲಿ 5,500-6,000 ಮಾರ್ಕೆಟ್ ರೇಟ್ ನಡೀತಾ ಇತ್ತು. ಆದರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂತಹ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 8,682 ರೂಪಾಯಿ. ಹೌದು, ಅಲ್ಲಿ 2-3 ಸಾವಿರ ರೂಪಾಯಿ ವ್ಯತ್ಯಾಸ ಆಯಿತು. ಈ ಒಂದು ಪರಿಣಾಮ ಯಾವ ರೀತಿ ಆಯಿತು ಅಂದ್ರೆ ಮತ್ತೆ ಮಾರುಕಟ್ಟೆಗಳಲ್ಲಿ ಈಗ ಮತ್ತೆ 1,000 ರೂಪಾಯಿ ಜಾಸ್ತಿ ಆಗಿದೆ. ಅದರ ಒಂದು ಇಂಪ್ಯಾಕ್ಟ್ ನಮ್ಮ ಮಾರುಕಟ್ಟೆಯಲ್ಲಿ ರೇಟ್ಗಳು ಹೆಚ್ಚಾಗ್ತಾ ಇದೆ. ಇನ್ನು ನಾವು ಸೂರ್ಯಕಾಂತಿ ಗಮನಿಸಿದ್ರೆ ಪ್ರತಿ ಕ್ವಿಂಟಲ್ ಸೂರ್ಯಕಾಂತಿಗೆ 7,280 ರೂಪಾಯಿ ಘೋಷಣೆ ಮಾಡಿದೆ. ಇವೆರಡೂ ಕೂಡ ಬಹಳ ಉತ್ತಮವಾದಂತಹ ಬೆಲೆಗಳು. ಈ ಒಂದು ಮಾರ್ಕೆಟ್ ನಲ್ಲಿ 10 ಅಂಗಡಿಗಳು ಇದ್ದಾಗ ನಾನು ಈ ಒಂದು ಇಷ್ಟು ಬೆಲೆಗೆ ತಗೊಳ್ತೀನಿ ಅಂತ ಸರ್ಕಾರ ಮುಂದೆ ಬಂದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಹಜವಾಗಿ ಮಾರುಕಟ್ಟೆಗಳಲ್ಲಿ ದರಗಳಿಗೆ ಆಗ್ತವೆ. ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು ಅಂತಕ್ಕಂಥದ್ದಷ್ಟೇ ಸರ್ಕಾರದ ಉದ್ದೇಶ ಅಲ್ಲ. ಮಾರುಕಟ್ಟೆಯಲ್ಲಿ ಬೆಲೆಗಳಲ್ಲಿ ಸ್ಥಿರತೆ ಬರಬೇಕು, ಸ್ಥಿರತೆ ಕಾಪಾಡ್ಕೋಬೇಕು. ಅಲ್ಲಿ ವ್ಯಾಪಾರಸ್ಥರ ನಡುವೆ ಅಲ್ಲಿ ಏಕವ್ಯಕ್ತಿ ಸೌಮ್ಯತೆಯನ್ನ ತಡೆಗಟ್ಟಲಿಕ್ಕೆ ಒಳ್ಳೆಯ ಒಂದು ಕ್ರಮ ಅಂತ ಹೇಳಬಹುದು. ಖಂಡಿತವಾಗಿ ಇದು ಖರೀದಿ ಅವಧಿ, ಖರೀದಿ ಪ್ರಾರಂಭಿಸಿದ ದಿನಾಂಕದಿಂದ 90 ದಿವಸ ತನಕ ಇರುತ್ತೆ. ಅಂದ್ರೆ 3 ತಿಂಗಳವರೆಗೆ ಸರ್ಕಾರದ ನನ್ನ ಒಂದು ಸಂಸ್ಥೆ ಅಲ್ಲಿದ್ದು 8,682 ರೂಪಾಯಿ ನಾನು ಖರೀದಿ ಮಾಡ್ತೀನಿ ಅಂತ ನಿಂತಾಗ ಆ 3 ತಿಂಗಳವರೆಗೆ ಆ ರೇಟು ಮಾರ್ಕೆಟ್ ನಲ್ಲಿ ಸ್ಥಿರತೆ ಇರ್ತದೆ. ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಮೊದಲ ಒಂದು 45 ದಿವಸ ನೋಂದಣಿ ಮಾಡ್ತಾ ಇದ್ರೆ ಇನ್ನು ಆ ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಖರೀದಿ ಪ್ರಾರಂಭವಾದ ದಿವಸದಿಂದ 90 ದಿನಗಳ ಕಾಲಾವಕಾಶ ಇದೆ. ಈ ಹಂಗ ಮುಗಿಯುವವರೆಗೂ ಕೂಡ ಮಾರುಕಟ್ಟೆಯಲ್ಲಿ ರೈತರಿಗೆ ಉತ್ತಮ ದರದ ನಿರೀಕ್ಷೆ ಖಂಡಿತವಾಗಿರುತ್ತೆ. ಈಗ ಕೆಲವೊಂದ್ಸಲ ಏನಾಗುತ್ತೆ, ಈಗ ಮಾರುಕಟ್ಟೆ ದರ ಹಾಗೆ ಖರೀದಿ ಕೇಂದ್ರಗಳ ದರಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಇರೋದಿಲ್ಲ, ಈ 100-100 ರೂಪಾಯಿ ಅಷ್ಟೇ ಇರುತ್ತದೆ. ಅವಾಗ ರೈತ ಬಾಂಧವರು ಈ ಒಂದು ಬೆಂಬಲ ಬೆಲೆಯಲ್ಲಿ ಯೋಜನೆ ಮುಖ್ಯ ಉದ್ದೇಶ ಮಾರುಕಟ್ಟೆ ಬೆಲೆಗಳಲ್ಲಿ ಸ್ಥಿರತೆ ತರೋದು. ಹೌದು, ಈಗ ಅವರು 100-200 ರೂಪಾಯಿಗೆ ಅವ್ರಿಗೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ, ಬೇರೆ ವೆಚ್ಚಗಳು ಜಾಸ್ತಿ ಆಗುತ್ತೆ, ಹಮಾಲಿ ವೆಚ್ಚಗಳು ಜಾಸ್ತಿ ಆಗುತ್ತೆ, ನಾನಿಲ್ಲ ಇವ್ರ ಕಡೆನೆ ಕೊಡ್ತೀನಿ ತಕ್ಷಣ ಹಣ ಸಂದಾಯ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಅಲ್ಲೂ ಕೂಡ ಬೆಂಬಲ ಬೆಲೆ ಗೆದ್ದಂಗೆ. ಹೌದು, ಅಂದ್ರೆ ಸರ್ಕಾರದ ಒಂದು ಬೆಂಬಲ ಬೆಲೆಯ ಒಂದು ಯೋಜನೆ, ಒಂದು ಖರೀದಿ ಸಂಸ್ಥೆ ತೆಗಿತಾ ಇದ್ದಂಗೆನೆ ಮಾರ್ಕೆಟ್ ನಲ್ಲಿ 6,000 ರೂಪಾಯಿದ್ದು 8,000 ರೂಪಾಯಿವರೆಗೂ ಜಾಸ್ತಿ ಆಯ್ತು ಅಂದ್ರೆ ಇದು ಡೆಫಿನೆಟ್ಲಿ ರೈತರಿಗೆ ಉಪಯೋಗ ಆಗುತ್ತೆ. ಹೌದು, ರೈತರಿಗೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅವರು ಎಲ್ಲಿ ಬೇಕಾದ್ರೂ ಸರ್ಕಾರದ ತೆಗೆದಿರ್ತಕ್ಕಂಥ ಖರೀದಿ ಸಂಸ್ಥೆ ಆಗಿರ್ಬೋದು ಅಥವಾ ಅವರಿಗೆ ಅನುಕೂಲ ಆಗ್ತಕ್ಕಂತಹ ಬೇರೆ ಯಾವುದೇ ಮಾರುಕಟ್ಟೆ APMC ಗಳಾಗಿರ್ಬೋದು ಮಾರಾಟ ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ. ಮುಖ್ಯವಾಗಿ ಈಗ ಖರೀದಿದಾರರಿಗೆ ಒಂದು ಏಕಸ್ವಾಮ್ಯತೆ ನಾವೇನು ಕರಿತೀವಲ್ಲ, ಆಟೋಮೆಟಿಕ್ ಆಗಿ ಬಹಳಷ್ಟು ದರಗಳನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಕೇಂದ್ರಗಳು ಇದ್ದಾಗ ಅಲ್ಲಿ ಅವಕಾಶ ಇರೋದಿಲ್ಲ. ಅವಾಗ ರೈತ ಬಾಂಧವರು ಆಟೋಮೆಟಿಕ್ ಆಗಿ ನಮ್ಮ ಖರೀದಿ ಕೇಂದ್ರಕ್ಕೆ ಬಂದು ತಾವು ಬೆಳೆದಂತ ಉತ್ಪನ್ನಗಳನ್ನು ಮಾರಿದ್ರಪ್ಪ ಅಂತಂದ್ರೆ ಗರಿಷ್ಠ ಮಟ್ಟದ ಒಂದು ಬೆಲೆಯನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಅಂತದ್ದು ಉತ್ತಮ ವಿಚಾರ. ಹೌದು, ಈ ಒಂದು ಯೋಜನೆ ಅಡಿಯಲ್ಲಿ ಯಾವ ರೈತರು ವ್ಯಾಪ್ತಿಗೆ ಒಳಪಡ್ತಾರೆ? ಜಿಲ್ಲೆಯ ಆಯಾ ಉತ್ಪನ್ನವನ್ನು ಬೆಳೆದಿರ್ತಕ್ಕಂಥ ಎಲ್ಲಾ ರೈತರು ಈ ವ್ಯಾಪ್ತಿಗೆ ಒಳಪಡ್ತಾರೆ. ಈ ರೈತರು ತಮ್ಮ ಕೃಷಿ ಇಲಾಖೆಯಲ್ಲಿ ನೋಂದಣಿ ಮಾಡಿರ್ತಕ್ಕಂಥ ಫ್ರೂಟ್ಸ್ ಐಡಿಯಲ್ಲಿ ಎಫ್ ಐ ಡಿ ಇರಬೇಕು. ಎಫ್ ಐ ಡಿ ನಮಗೊಂದು ಆಧಾರ್ ಕಾರ್ಡ್ ಇದ್ದಂಗೆ, ನನ್ನ ಹೆಸರು, ತಂದೆ ಹೆಸರು, ವಿಳಾಸ ಯಾವ ರೀತಿ ತಿಳಿಸುತ್ತೋ, ರೈತನ ಎಫ್ ಐ ಡಿ, ಅವನ ಹೆಸರು, ಅವರ ಕೃಷಿ ಭೂಮಿ, ಆ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಆಯಾ ಉತ್ಪನ್ನ. ಯಾಕೆಂದ್ರೆ ಈಗಿನ ಒಂದು ತಂತ್ರಾಂಶದಲ್ಲಿ GPS ಟೆಕ್ನಾಲಜಿ ಮೂಲಕ ಅವರ ಉತ್ಪನ್ನ, ಇದೇ ಉತ್ಪನ್ನ ಬೆಳೆದಿದ್ದಾರೆ ಅಂತ ಇರುತ್ತೆ. ಇದರ ಜೊತೆಗೆ ಅವರ ಬ್ಯಾಂಕ್ ಖಾತೆ ವಿವರಗಳು, ಈ ಎಲ್ಲ ವಿಷಯಗಳು ಸಂಪೂರ್ಣವಾಗಿ ಎಫ್ ಐ ಡಿ ಸಿಗ್ತಾ ಇರೋದ್ರಿಂದ ಕೃಷಿ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಎಫ್ ಐ ಡಿಯಲ್ಲಿ ಬಯೋಮೆಟ್ರಿಕ್ ಮೂಲಕ ಅವರ ಒಂದು ನೋಂದಣಿ ಆಗುತ್ತೆ. ಈ ಒಂದು ಉದ್ದೇಶ ಏನಂದ್ರೆ ಅವರು ಬೆಳೆದಂತ ಉತ್ಪನ್ನಗಳನ್ನ ರೈತರ ಖಾತೆಗಳಿಗೆ ನೇರವಾಗಿ ಹಣ ಜಮಾವಣೆ ಮಾಡ್ತಕ್ಕಂಥದ್ದು ಉದ್ದೇಶ. ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಸೂರ್ಯಕಾಂತಿಯನ್ನ ಒಂದು ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ನಿಗದಿ ಮಾಡಿದ್ದಾರೆ. ನಾನೊಂದು 50 ಎಕರೆ ಭೂಮಿಯಲ್ಲಿ ಒಂದು 150-200 ಕ್ವಿಂಟಲ್ ನಾನು ಸೂರ್ಯಕಾಂತಿಯನ್ನು ಬೆಳೆದಿರ್ತೀನಿ, ಅದೆಲ್ಲ ಉತ್ಪನ್ನಗಳನ್ನ ಖರೀದಿ ಕೇಂದ್ರಗಳಲ್ಲಿ ಮಾರಬಹುದಾ? ಬಹಳ ಸೂಕ್ತವಾದಂತ ಪ್ರಶ್ನೆ. ಈ ಒಂದು ಯೋಜನೆ ಉದ್ದೇಶ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥದ್ದು, ಎಲ್ಲರಿಂದ ರೈತರಿಂದ ಖರೀದಿ ಮಾಡಬಾರ್ದು ಅಂತಲ್ಲ, ಅತಿ ಹೆಚ್ಚಿನ ರೈತರಿಗೆ ಲಾಭ ಆಗಲಿ ಅಂತ. ಆದ್ರಿಂದ ಪ್ರತಿ ಎಕರೆಗೆ 3 ಕ್ವಿಂಟಲ್ನಂತೆ, ಗರಿಷ್ಠ ಒಬ್ಬ ರೈತರಿಂದ 15 ಕ್ವಿಂಟಲ್ ಸೂರ್ಯಕಾಂತಿ ಮಾತ್ರ ಖರೀದಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಂತಂದ್ರೆ 5 ಎಕರೆವರೆಗೂ ಕೂಡ ನಾವು ಇಲ್ಲಿ ಖರೀದಿ ಕೇಂದ್ರಕ್ಕೆ ನಮ್ಮ ಉತ್ಪನ್ನಗಳನ್ನು ಕೊಡಬಹುದು. ಇದೇ ರೀತಿ ಹೆಸರುಗಳನ್ನು ನಾವು ಪರಿಗಣಿಸೋದಾದ್ರೆ ಪ್ರತಿ ಎಕರೆಗೆ 2 ಕ್ವಿಂಟಲ್ನಂತೆ, ಗರಿಷ್ಠ ಒಬ್ಬ ರೈತರಿಂದ 10 ಕ್ವಿಂಟಲ್ ವರೆಗೆ ಸರ್ಕಾರ ಖರೀದಿ ಮಾಡೋಕೆ ನಿರ್ಧಾರ ಮಾಡಿದೆ. ಅಂದರೆ ಹೆಚ್ಚಿನ ಸಂಖ್ಯೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೂ ಸಹ ಈ ಯೋಜನೆಯ ಪ್ರತಿಫಲ ತಲುಪಲಿ ಅನ್ನೋ ಉದ್ದೇಶದಿಂದ ಈ ಒಂದು ಮಿತಿಯನ್ನು ಹೇರಿರುತ್ತೆ. ಈಗ ಕೊಡುವಾಗ ಸಂದರ್ಭದಲ್ಲಿ ಈಗ ನಾವು ಒಂದು ರಾಯಚೂರಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಖರೀದಿ ಕೇಂದ್ರವನ್ನು ಆರಂಭ ಮಾಡಿದ್ದಾರೆ, ಅಲ್ಲಿ ಅವನು ಉತ್ಪನ್ನವನ್ನು ತರುವಾಗ ಏನು ದಾಖಲೆಗಳನ್ನು ಅವನು ತರಬೇಕು? ಮೊದಲನೇದಾಗಿ ರೈತರು ಆ ಒಂದು ನೋಂದಣಿ ಕೇಂದ್ರಗಳು, ಉದಾಹರಣೆಗೆ ನಮ್ಮ ರಾಯಚೂರಿನಲ್ಲಿ ಸೂರ್ಯಕಾಂತಿಗೆ ಸಂಬಂಧಪಟ್ಟಂಗೆ ರಾಯಚೂರು, ದೇವದುರ್ಗ, ಲಿಂಗಸುಗೂರು, ಸಿನ್ನೂರು, ಮಾನ್ವಿ, ಈ ಎಲ್ಲ ಇವನ್ನ ಸೇರಿದಂತೆ 7 ಖರೀದಿ ಕೇಂದ್ರಗಳನ್ನು ತೆರೆದಿದ್ದಾರೆ. ಈ 7 ಖರೀದಿ ಕೇಂದ್ರಗಳು ಸೂರ್ಯಕಾಂತಿಗೆ ಸಂಬಂಧಪಟ್ಟಂಗೆ ಎಣ್ಣೆ ಬೆಳೆ ಬೆಳೆಗಾರರ ಸಹಕಾರ ಮಾರಾಟ ಸಂಘ ಏನಿದೆ, KOF ಅಂತ ಏನ್ ಕರಿತೀವಿ, ಇದು ಖರೀದಿ ಸಂಸ್ಥೆ. ಈ ಖರೀದಿ ಸಂಸ್ಥೆಗಳು ಆಯಾ ಜಾಗಗಳಲ್ಲಿ ಒಂದು ನೋಂದಣಿ ಕೇಂದ್ರವನ್ನು ಪ್ರಾರಂಭ ಮಾಡಿರ್ತವೆ. ಆ ನೋಂದಣಿ ಕೇಂದ್ರದಲ್ಲಿ ರೈತರು ತಮ್ಮ FID ತಗೊಂಡು, ಆಧಾರ್ ಕಾರ್ಡು, ಬ್ಯಾಂಕ್ ಖಾತೆ ವಿವರಗಳು ಸರಿಯಾಗಿದೆಯಾ ಅಂತ ಪರಿಶೀಲನೆ ಮಾಡಿಕೊಂಡ್ರೆ, FID ತಗೊಂಡು ಅಲ್ಲಿ ಹೋಗಿ ನೋಂದಣಿ ಮಾಡಿಸಿದ್ರೆ ಬಯೋಮೆಟ್ರಿಕ್ ಯಂತ್ರದ ಮೂಲಕ ಅವ್ರಿಗೆ ನೋಂದಣಿ ಆಗುತ್ತೆ. ನೋಂದಣಿ ಆದ ದಿವಸ ಇಂಥ ದಿನದಂದು ತಮ್ಮ ಉತ್ಪನ್ನಗಳನ್ನು ತಗೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ, ಆ ದಿನಾಂಕದಂದು ರೈತರು ತಮ್ಮ ಉತ್ಪನ್ನಗಳನ್ನು ತಗೊಂಡು ಬಂದು ಅಲ್ಲಿ ಒಂದು ಖರೀದಿ ಕೊಡಬೇಕಾಗುತ್ತೆ. ಇಲ್ಲಿ ರೈತರು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಖರೀದಿ ಮಾಡತಕ್ಕಂಥ ಉತ್ಪನ್ನವನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ವಿತರಣೆ ಮಾಡೋದು ಉದ್ದೇಶ ಹೊಂದಿರೋದ್ರಿಂದ, ಮತ್ತು ಆಯಾ ಉತ್ಪನ್ನವನ್ನು 2-3 ತಿಂಗಳ ಕಾಲ ಸಂಗ್ರಹಿಸಿಟ್ಟು ಅದನ್ನು ಮುಂದೆ ಮಾರಾಟ ಮಾಡಬೇಕು ಮತ್ತು ಬಹುವಿಧ ಯೋಜನೆಗಳಿಗೆ ಬಳಸಬೇಕು ಅಂತ ಯೋಜನೆ ಇರೋದ್ರಿಂದ ಇಲ್ಲಿ ಸಂಗ್ರಹಣೆಯನ್ನು ಮಾಡಬೇಕಾಗುತ್ತೆ. ಆದ್ರಿಂದ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು. ಹೌದು, ಎಲ್ಲಾ ರೀತಿಯ ಉತ್ಪನ್ನಗಳನ್ನು ಈಗ ರೈತರು ಬೆಳೆದಿದ್ದಾರೆ, ಹೊಲದಲ್ಲಿ ಬೆಳೆದಿರ್ತಾರೆ, ಇದನ್ನೇನು ನಾವೇನು ಮಾಡೋದಿಲ್ಲ ಅಂತ ನಾವು ಹಲವಾರು ಬಾರಿ ರೈತರಿಂದ ನಾವು ಕೂಗುಳು ಕೇಳ್ತೀವಿ. ಆದರೆ ಸರ್ಕಾರದ ಉದ್ದೇಶ ಉತ್ತಮ ದರವನ್ನು ಕೊಟ್ಟು ಖರೀದಿ ಮಾಡ್ತಾ ಇರೋದ್ರಿಂದ ಸರ್ಕಾರ ಏನು ಬಯಸುತ್ತೆ, ಸರಾಸರಿ ಉತ್ತಮ ಗುಣಮಟ್ಟ FAQ ಅಂತ ಕರಿತೀವಿ, ಫೇರ್ ಆವರೇಜ್ ಕ್ವಾಲಿಟಿ ಗುಣಮಟ್ಟದ ಉತ್ಪನ್ನಗಳನ್ನು, ನಿಗದಿತ ತೇವಾಂಶವನ್ನು ಇರತಕ್ಕಂಥ ಉತ್ಪನ್ನಗಳನ್ನು ಮಾತ್ರ ಖರೀದಿ ಮಾಡುತ್ತೆ. ಈ ಒಂದು ಮಾರ್ಕೆಟ್ನಲ್ಲಿ ಸಹಜವಾಗಿರುತ್ತೆ, ಇಲ್ಲ ನಮ್ಮ ಉತ್ಪನ್ನ ಸ್ವಲ್ಪ ಕಡಿಮೆ ಗುಣಮಟ್ಟದಿದೆ, 1-2 ಸಾವಿರ ಕಡಿಮೆ ಕೊಡಿ, ಈ ರೀತಿ ವ್ಯವಹಾರ ಇರೋದಿಲ್ಲ. ಕಲಬರಿಕೆ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಇವುಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕು, ಮಾಡಲೇಬೇಕು. FAQ ಗುಣಮಟ್ಟದ ಉತ್ಪನ್ನಗಳನ್ನು ಮಾತ್ರ ಖರೀದಿ ಮಾಡಲಿಕ್ಕೆ ಸರ್ಕಾರ ಈ ಬೆಂಬಲ ಬೆಲೆನ ಘೋಷಣೆ ಮಾಡಿರುತ್ತೆ. ಈ ಕೆಲವೊಂದು ಕಡೆ ಏನಾಗುತ್ತೆ, ಈಗ ರೈತ ಬಾಂಧವರಿಗೆ ಈಗ ಅಳತೆಯಲ್ಲಿ, ತೂಕದಲ್ಲಿ ಹೇಗೆ ಈಗ ಪಾರದರ್ಶಕತೆಯನ್ನು ಹೇಗೆ ಕಾಪಾಡಿಕೊಂಡು ಹೋಗಲಾಗ್ತದೆ ಈ ಖರೀದಿ ಕೇಂದ್ರಗಳಲ್ಲಿ? ಖರೀದಿ ಕೇಂದ್ರ ಈ ಒಂದು ಯೋಜನೆ ಅಂದ್ರೆ ಸಂಯುಕ್ತ ಯೋಜನೆ ಅಂತ ಕರಿಬಹುದು ನಾವು, ಅಂದ್ರೆ ಎಲ್ಲಾ ಇಲಾಖೆಗಳು ಸೇರಿರ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರೆ NAFED ಮತ್ತು NCCF ಏನಿದೆ, ಇವು ಕೇಂದ್ರ ಸರ್ಕಾರದ ಸಂಸ್ಥೆಗಳಾಗಿದ್ದು, ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ, ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ, ಇವು ರಾಜ್ಯ ಸರ್ಕಾರದಲ್ಲಿ ಹೆಸರು ಕಾಳನ್ನು ಖರೀದಿ ಮಾಡಿದವೆ. KOF ಏನಿದೆ, ರಾಜ್ಯ ಸರ್ಕಾರದಲ್ಲಿ ಎಣ್ಣೆ ಬೀಜಗಳನ್ನು ಖರೀದಿ ಮಾಡುತ್ತೆ. ಇಲ್ಲಿ ಖರೀದಿ ಕೇಂದ್ರಗಳಲ್ಲಿ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಕೃಷಿ ಇಲಾಖೆಯಿಂದ ಕೃಷಿ ಅಧಿಕಾರಿಗಳನ್ನು ನೇಮಿಸಿರ್ತಾರೆ. ಸೊ ಅಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿಕ್ಕೆ ಬೇರೆ ಇಲಾಖೆಯಿಂದ ಮತ್ತೊಬ್ರು. ಇನ್ನು ಇರ್ತಕ್ಕಂಥದ್ದು ಉಗ್ರಾಣ ನಿಗಮಗಳಲ್ಲಿ, ಉಗ್ರಾಣ ನಿಗಮಗಳಲ್ಲಿ ಇರ್ತಕ್ಕಂಥದ್ದಕ್ಕೆ ರಾಜ್ಯ ಉಗ್ರಾಣ ನಿಗಮದ ಅಧಿಕಾರಿಗಳು ಇರ್ತಾರೆ. ಈ ಒಂದು ಎಲ್ಲ ಪ್ರಕ್ರಿಯೆಗಳನ್ನು ಕೆಲವು ಬಾರಿ KOF, ಕೆಲವು ಬಾರಿ ಫೆಡರೇಷನ್ ಅವರು ಮತ್ತು ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿಯವರು ಈಗ ಹೆಸರು ಕಾರ್ಡನ್ನ ಹಲವಾರು ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ VCC ಮಾಡ್ತಾರೆ. ಹೌದು, ಅದರ ಮೂಲಕ ಮಾಡೋದ್ರಿಂದ ರೈತರಿಗೆ ತನ್ನ ಹತ್ತಿರದಲ್ಲೇ ಕೇಂದ್ರ ಇದ್ದಂಗಾಗುತ್ತೆ. ಈ ಎಲ್ಲ ಇದರಲ್ಲಿ ಪ್ರತಿಯೊಂದು ಇಲಾಖೆಯು ಸಹ ಸಮವಾದಂತಹ ಒಂದು ಜವಾಬ್ದಾರಿಯನ್ನು ಹೊಂದಿರುತ್ತೆ. ತೂಕ ಮತ್ತು ಮಾಪನ ಶಾಸ್ತ್ರ ವಿಭಾಗದವರು ಸೀಲ್ ಮಾಡಿರ್ತಕ್ಕಂತಹ ತೂಕದ ಯಂತ್ರಗಳಲ್ಲೇ ತೂಕ ಮಾಡಬೇಕು, ಸರ್ಕಾರ ನೀಡಿರತಕ್ಕಂತಹ ಚೀಲ್ಗಳಲ್ಲಿ ಅದನ್ನು ತುಂಬಿಸಬೇಕು, ಕೃಷಿ ಇಲಾಖೆಯಿಂದ ಗುಣಮಟ್ಟ ಪರೀಕ್ಷಕರು ಪರೀಕ್ಷೆ ಮಾಡಿದ ನಂತರನೇ ಅದು ಒಳಗೆ ಬರಬೇಕು. ಈ ರೀತಿ ಎಲ್ಲ ಇರೋದ್ರಿಂದ ತೂಕ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿರುತ್ತೆ. ಜೊತೆಗೆ ಈಗ ಉದಾಹರಣೆಗೆ 15 ಕ್ವಿಂಟಲ್ ನಾನು 5 ಎಕರೆ ಉತ್ಪನ್ನಗಳನ್ನು ಸೂರ್ಯಕಾಂತಿಯನ್ನು ಮಾಡಿದಾಗ ಅವನು ತಮ್ಮ ಉತ್ಪನ್ನಗಳನ್ನು ರೈತರು ಖರೀದಿ ಕೇಂದ್ರಕ್ಕೆ ಒಪ್ಪಿಸಿದಾಗ ಇದು ಹಣಕಾಸಿನ ಒಂದು ಸಂದಾಯ, ತಾವು ಹೇಳಿದ್ರೆ RTGS ಮೂಲಕ ನೇರವಾಗಿ ಅವನ ಖಾತೆಗೆ ಜಮಾ ಆಗ್ತದೆ. ಹೌದು, ಎಷ್ಟು ದಿನಗಳೊಳಗಾಗಿ ರೈತನ ಖಾತೆಗೆ ಹಣ ಜಮೆ ಆಗುತ್ತೆ? ಈ ಹಿಂದಿನ ಎಲ್ಲವನ್ನು ನಾವು ಪರಿಗಣಿಸಿ ನೋಡಿದಾಗ 10-15 ದಿವಸದಲ್ಲಿ ಅವರ ಒಂದು ಖಾತೆಗೆ ಜಮಾ ಆಗ್ತಕ್ಕಂತಹ ಪದ್ಧತಿ ಇದೆ. ಅಂದ್ರೆ ಇಲ್ಲಿ ಆ ಖರೀದಿ ಕೇಂದ್ರಗಳು ಖರೀದಿ ಮಾಡಿದಂತಹ ಉತ್ಪನ್ನಗಳನ್ನ, ಸಂಗ್ರಹಿಸಿದ ಉತ್ಪನ್ನಗಳನ್ನ ಗೋಡೌನ್ಗೆ ಕಳಿಸಬೇಕಾಗುತ್ತೆ. ಗೋಡೌನ್ ನಲ್ಲಿ ಅದು ಇನ್ವರ್ಡ್ ಆಗುತ್ತೆ. ಇನ್ವರ್ಡ್ ಆದ ನಂತರ ಆಯಾ ಜಿಲ್ಲೆ ಜಿಲ್ಲಾ ವ್ಯವಸ್ಥಾಪಕರ ಐಡಿಗೆ, NIC ಮೂಲಕ ಏನು ಪ್ರಿಪೇರ್ ಮಾಡುತ್ತಾರ ಆ ಐಡಿಗೆ ಬರುತ್ತೆ. ಆ ಐಡಿಯಲ್ಲಿ ರೈತನ ಹೆಸರು, ಗುಣಮಟ್ಟ, ಪ್ರಮಾಣ ಮತ್ತು ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಆ ಒಂದು ಆವರ್ತ ನಿಧಿ ಏನು ನಿರ್ವಹಣೆ ಮಾಡ್ತಾ ಇದೆ ಅಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಯಾವುದೇ ಒಂದು ರೈತರ ಅಕೌಂಟ್ಗಳಿಗೆ ತೊಂದರೆ ಆಗದಂತೆ IFSC ಕೋಡು, ಅಕೌಂಟ್ ನಂಬರ್ ಇವನ್ನೆಲ್ಲವನ್ನು ಡಬಲ್ ಕ್ಲಾಸ್ ವೆರಿಫಿಕೇಶನ್ ಮಾಡಿಕೊಂಡು ಅವರ ಖಾತೆಗೆ ನೇರವಾಗಿ ಜಮಾ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಕೆಲವೊಂದು ಕಡೆ ದೂರುಗಳಿದ್ದಾವೆ, ಈಗ ಹಿಂಗಾರಿನಲ್ಲಿ ಜೋಳವನ್ನ ಖರೀದಿ ಕೇಂದ್ರಕ್ಕೆ ನೀಡಿದ್ದೀವಿ ಇನ್ನೂ ನಮಗೆ ಹಣ ಬಂದಿಲ್ಲ ಅನ್ನೋಂಥದ್ದು ರೈತ ಬಾಂಧವರು ಅಲ್ಲಲ್ಲಿ ತಮ್ಮ ಅಳಲನ್ನ ಹೇಳ್ತಿರ್ತಾರೆ, ಏನ್ ಕಾರಣ ಇರಬಹುದು ಇದಕ್ಕೆ? ಇದಕ್ಕೆ ಪ್ರಮುಖವಾಗಿ ಮೊದಲನೇದು ಈ ಬಾರಿಯ ಕಳೆದ ಬಾರಿಯ MSP ಆಪರೇಷನ್ ಅಲ್ಲಿ ಆದಂತಹ ತಂತ್ರಾಂಶದ ತೊಂದರೆ ಮೊದಲನೇ ಕಾರಣ. ಎರಡನೇ ಕಾರಣ, ಹಲವಾರು ರೈತರ ದೂರವಾಣಿ ಕರೆಗಳು ಬರ್ತಾ ಇದ್ದು ಆ ಕರೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಅವರ ಒಂದು ಅಕೌಂಟ್ ಪೋಸ್ಟ್ ಆಫೀಸ್ನಲ್ಲಿ ತೆಗೆದಂತಹ ಒಂದು ಖಾತೆ ಏನಿರುತ್ತೆ ಅದಕ್ಕೆ ಖಾತೆಗೆ ಮಿತಿ ಇರುತ್ತೆ. ಹೌದು, 1 ಲಕ್ಷದ ಮೇಲ್ಪಟ್ಟ ಮೊತ್ತವನ್ನು ಅಲ್ಲಿ ಹಾಕಂಗಿಲ್ಲ. ನಾವು ಜೋಳದ ಕಳೆದ ವರ್ಷ ಇದೇ ಭಾಗದಲ್ಲಿ ರಾಯಚೂರಿನಲ್ಲಿ ನಾವು ಜೋಳವನ್ನು ಬೆಂಬಲ ಬೆಲೆ ಆಪರೇಷನ್ ಎಲ್ಲ ನೋಡಿದಾಗ 2 ಲಕ್ಷ 3 ಲಕ್ಷ 5 ಲಕ್ಷದ ಮೊತ್ತದ ಜೋಳವನ್ನು ಅವರು ಖರೀದಿ ಕೇಂದ್ರಗಳಿಗೆ ಹಾಕಿರ್ತಾರೆ. ಆದರೆ ಆಗ ಖಾತೆ ಮಿತಿ ಇರೋದ್ರಿಂದ ಅದು ನಮ್ಮ ಸರ್ಕಾರದಿಂದ ಹೋಗಿರುತ್ತೆ, ಆದ್ರೆ ಅವ್ರ ಖಾತೆಗೆ ಬಿದ್ದಿರೋದಿಲ್ಲ, ವಾಪಸ್ ಬಂದು ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಬಿದ್ದಿರುತ್ತೆ. ಇದಕ್ಕೆ ರೈತರು ಏನ್ ಮಾಡ್ಬೇಕು ಅಂದ್ರೆ ತಮ್ಮ ಖಾತೆಯು ಸಕ್ರಿಯವಾಗಿದೆಯಾ ಬ್ಯಾಂಕ್ನಲ್ಲಿ ಅಂತ ಪರಿಶೀಲಿಸಿಕೊಳ್ಳೋದ್ರ ಜೊತೆಗೆ ಖಾತೆಯ ಮಿತಿ ಏನಿದೆ, 1 ಲಕ್ಷ 2 ಲಕ್ಷ ಈ ರೀತಿ ಮಿತಿ ಇದೆಯಾ, ಮಿತಿ ಇದ್ರೆ ಒಂದು ಅವ್ರಿಗೆ ಒಂದು ಲೆಟರ್ನ ಕೊಟ್ಟು KYC ಡಾಕ್ಯುಮೆಂಟ್ಸ್ ಅನ್ನ ಅಪ್ಡೇಟ್ ಮಾಡಿಬಿಟ್ಟು ಅವರು ಸರಿಪಡಿಸಿಕೊಂಡ್ರೆ ಆಯಾ ದಿನವೇ ಬೀಳುತ್ತೆ. ಅಂದ್ರೆ ಇಲ್ಲಿ ರೈತ ಬಾಂಧವರು ತಾವು ಕೊಡುವಂತಹ ಒಂದು ಈಗ ದಾಖಲೆಗಳನ್ನ ಸರಿಯಾದ ಪ್ರಮಾಣದಲ್ಲಿ ವಾಪಸ್ ಬೇಕು. ಹೌದು, ಏನ್ ಹೇಳ್ತೀರಿ ಸರ್ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆ? ಕಳೆದ ಒಂದು ಸುಮಾರು ವರ್ಷಗಳ ತಾವು ಇಲ್ಲಿ ತಜ್ಞರಾಗಿ ಕೆಲಸವನ್ನ ಮಾಡ್ತೀರಿ, ಈ ಒಂದು ವಿಭಾಗ ಮಟ್ಟದಲ್ಲಿ ಇವೆಲ್ಲ ಕೇಂದ್ರಗಳನ್ನ ಮಾನಿಟರ್ ಮಾಡ್ತಿರ್ತೀರಿ, ವರ್ಷದಿಂದ ವರ್ಷಕ್ಕೆ ರೈತ ಬಾಂಧವರು ಕೇಂದ್ರಗಳಿಗೆ ಹೆಚ್ಚಾಗ್ತಿದ್ದಾರ? ಖಂಡಿತವಾಗಿ, ಯಾಕೆಂದ್ರೆ ಈ ಒಂದು ಮುಕ್ತ ಮಾರುಕಟ್ಟೆಯಲ್ಲಿ ಈಗ 7,500 ನಡೀತಾ ಇದ್ರಲ್ಲಿ 8,682 ಇದೆ. ಅಂದ್ರೆ ಪ್ರತಿಯೊಂದು 100 ರೂಪಾಯಿನೂ ರೈತನಿಗೆ ಬಹಳ ಇಂಪಾರ್ಟೆಂಟ್. ಮಾರುಕಟ್ಟೆ ಬೆಲೆಗಳಿಗೆ ಕಂಪೇರ್ ಮಾಡಿದಾಗ 100,000 ರೂಪಾಯಿ ಜಾಸ್ತಿ ಇರೋದ್ರಿಂದ ರೈತರು ಆವಕ ಜಾಸ್ತಿ ಆಗ್ತಾ ಇದೆ, ರೈತರು ಹೆಚ್ಚಾಗಿ ಇದಕ್ಕೆ ಗಮನ ಹರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗುಣಮಟ್ಟ FAQ ಕಡೆ ಗಮನ ಹರಿಸೋದ್ರಿಂದ ಈಗ ಹೆಸರು ಕಾಳನ್ನ ನಾವು ನೋಡೋದಾದ್ರೆ, ಹೆಸರು ಕಾಳನ್ನ ಪರಿಶೀಲನೆ ಮಾಡೋದಾದ್ರೆ 12% ಹೆಚ್ಚಿಗೆ ತೇವಾಂಶ ಇದ್ರೆ ತಗೊಳೋದಿಲ್ಲ. ಯಾಕಂದ್ರೆ ತೇವಾಂಶ ಜಾಸ್ತಿ ಆದ್ರೆ ಸಂಗ್ರಹಣದಲ್ಲಿ ಶಿಲೀಂಧ್ರಗಳು ಬಂದು ಬೂಸ್ಟ್ ಹಿಡಿದು ಉತ್ಪನ್ನಗಳು ಹಾಳಾಗ್ತಕ್ಕಂತ ವ್ಯವಸ್ಥೆ ಇರುತ್ತೆ. ಇನ್ನು ಎಣ್ಣೆ ಕಾಳುಗಳನ್ನ ನಾವು ನೋಡೋದಾದ್ರೆ ಸೂರ್ಯಕಾಂತಿಗೆ 9% ತೇವಾಂಶ ಇರಬೇಕು, ಇಲ್ಲದೆ ಇರತಕ್ಕಂಥದ್ದು ರಿಜೆಕ್ಟ್ ಮಾಡೋದು ಮತ್ತೆ ಅಲ್ಲಿ ಹೋಗಿ ಒಣಗಿಸ್ಕೊಂಬರ್ರಿ ಅಂತ ಹೇಳಿ ನಂತರ ತಗೊಳ್ತಕ್ಕಂಥದ್ದು ಈ ರೀತಿ ಎಲ್ಲ ವ್ಯವಸ್ಥೆ ಇರುತ್ತೆ. ಆದ್ರಿಂದ ಪ್ರಮುಖವಾಗಿ ರೈತರು ಉತ್ಪನ್ನದ ಗುಣಮಟ್ಟದ ಕಡೆ ಗಮನ ಹರಿಸಿದ್ರೆ ಖಂಡಿತವಾಗಿ ಮಾರುಕಟ್ಟೆಯಲ್ಲಿ ಅವರಿಗೆ ಒಳ್ಳೆ ಬೆಲೆ ಬರುತ್ತೆ ಮತ್ತು ಸರ್ಕಾರದ ಇಂಥ ಯೋಜನೆಗಳ ಪ್ರಯೋಜನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇದಾಗಿ ಅವರು ನೀಡ್ತಕ್ಕಂಥ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಬ್ಯಾಂಕ್ ಖಾತೆ ವಿವರಗಳು, ಅವರ ಬಿತ್ತನೆ ಕ್ಷೇತ್ರ, ಉದಾಹರಣೆಗೆ GPS ಆಗಿದೆಯಾ ಆಗಿಲ್ವಾ, ಈ ಎಲ್ಲ ವಿವರಗಳನ್ನು ಪರಿಶೀಲಿಸಿಕೊಂಡು ಸರ್ಕಾರದ ಯೋಜನೆಗಳಲ್ಲಿ ಭಾಗವಹಿಸಿ ಯೋಜನೆ ಪ್ರತಿಫಲ ಪಡ್ಕೊಂಡ್ರೆ ಖಂಡಿತವಾಗಿ ತಾವು ಬೆಳೆದಂತಹ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಪಡಿಬಹುದು ಅಂತಕ್ಕಂಥದ್ದು ಸರ್ಕಾರದ ಕೂಡ ಆಶೆ. ಈಗ ಸರ್ ಈಗ ಉದಾಹರಣೆಗೆ ಏನೊಂದು ರೈತರಲ್ಲು ಅಂತಂದ್ರೆ ಈಗ ಮುಂಗಾರು ಹಂಗಾಮಿಗೆ ಸೂರ್ಯಕಾಂತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಯಚೂರು ಒಂದು ಕಾಲದಲ್ಲಿ ಸೂರ್ಯಕಾಂತಿಯನ್ನ ಅಧಿಕ ಪ್ರಮಾಣದ ಒಂದು ಕ್ಷೇತ್ರದಲ್ಲಿ ಹಾಕ್ತಾ ಇದ್ರು. ಬೇರೆ ಬೇರೆ ತಾಂತ್ರಿಕ ಕಾರಣಗಳಾಗಿರ್ಬೋದು, ಬೇರೆ ಬೇರೆ ನಂಜಾಣು ರೋಗದ ಒಂದು ತೀವ್ರತೆ ಹೆಚ್ಚಾಗಿರ್ಬೋದು, ಈ ನಿಟ್ಟಿನಲ್ಲಿ ಪೂರ್ತ ಕಡಿಮೆ ಆಗಿದೆ, ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಸೂರ್ಯಕಾಂತಿ ಬೆಳೆ ಇಲ್ಲ. ರೈತರ ಒಂದು ಅಳಲು ಏನಪ್ಪಾ ಅಂತಂದ್ರೆ ನಾವು ಸೂರ್ಯಕಾಂತಿ ಹಾಕಿಲ್ಲ, ನಾವು ಹತ್ತಿ ಏನ್ ಹಾಕಿದ್ವಿ, ತೊಗರಿ ಏನ್ ಹಾಕಿದ್ವಿ, ಅದಕ್ಕೆ ಬೆಂಬಲ ಬೆಲೆಯನ್ನ ಯಾಕೆ ನಿಗದಿ ಮಾಡಬಾರದು ಅಂಬಂತದ್ದು. ಈಗಾಗಲೇ ನಾವು ಹೇಳಿದಂತೆ ಬೆಂಬಲ ಬೆಲೆಯನ್ನ ಬಿತ್ತನೆಗೆ ಪೂರ್ವದಲ್ಲಿ ಹಲವಾರು ಬೆಳೆಗಳಿಗೆ ಮಾಡ್ತಾರೆ. ತೊಗರಿ, ಕಡಲೆ, ಉದ್ದು, ಹೆಸರು, ಸೋಯಾಬೀನ್ ಇವೆಲ್ಲ ಉತ್ಪನ್ನಗಳಿಗೆ, ಹತ್ತಿ, ಒಣಮೆಣಸಿನಕಾಯಿ ಈ ಉತ್ಪನ್ನಗಳಿಗೆ, ಸೂರ್ಯಕಾಂತಿ, ಹುಚ್ಚೆಳ್ಳು, ಎಳ್ಳು ಈ ಉತ್ಪನ್ನಗಳಿಗೆ ಈಗಾಗಲೇ ಘೋಷಣೆ ಮಾಡಿದೆ. ಸರ್ಕಾರ ಅವಶ್ಯಕತೆಯನ್ನು ಆಧರಿಸಿ ಈಗ ಮಾರುಕಟ್ಟೆಯಲ್ಲಿ ಈಗ ಹೆಸರು ಕಾಳಿಗೆ ಬೆಲೆ ಕಡಿಮೆ ಆಯಿತು, ಸೂರ್ಯಕಾಂತಿ ಕಡಿಮೆ ಆಯಿತು. ಆದ್ದರಿಂದ ಇವತ್ತು ಸರ್ಕಾರ ಬಂತು. ಇನ್ನು ತೊಗರಿ ಮತ್ತು ಹತ್ತಿ ಹಂಗಾಮಿನಲ್ಲಿ ಏನಾದರೂ ರೇಟ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ ಮೂಲಕ ನಮ್ಮ ತೊಗರಿಯನ್ನು ಮತ್ತು ಭಾರತದ ಹತ್ತಿ ಅಭಿವೃದ್ಧಿ ನಿಗಮ ನಿಂದ ಹತ್ತಿಯನ್ನು ಖರೀದಿ ಮಾಡಲಿಕ್ಕೆ ಕೂಡ ಹಲವಾರು ಬಾರಿ ಪ್ರಕ್ರಿಯೆ ಕೈಗೊಂಡಿದ್ದು ಇದೆ. ಈಗ ಕೂಡ ಯೋಜನೆ ಚಾಲ್ತಿಯಲ್ಲಿರುತ್ತೆ. ಮಾರುಕಟ್ಟೆಯ ಒಂದು ವೇವ್ಸನ್ನು ಆಧರಿಸಿ ಈ ಒಂದು ಖರೀದಿ ಬೆಂಬಲ ಪ್ರಕ್ರಿಯೆಯನ್ನು ಮಾಡ್ತಾರೆ. ದರ ಈಗಾಗಲೇ ನಿಗದಿಪಡಿಸಿರುತ್ತೆ. ಇದಕ್ಕಿಂತ ಈಗ ನಮ್ಮ ರಾಜ್ಯದಲ್ಲಿ ಏನಾದರೂ ಈ ಒಂದು ನಿಗದಿಪಡಿಸಿದ 7,280 ಪ್ರತಿ ಕ್ವಿಂಟಲ್ ಸೂರ್ಯಕಾಂತಿಗೆ ಅಂತಕ್ಕಂಥದ್ದು ಕಡಿಮೆ ಅಂತ ಸರ್ಕಾರಕ್ಕೆ ಅನಿಸಿದರೆ ಖಂಡಿತವಾಗಿ ಈ ಹಿಂದೆ ಹಲವಾರು ಬೆಳೆಗಳಿಗೆ ಕೊಟ್ಟಂಗೆ ಪ್ರೋತ್ಸಾಹನ ಕೊಡುತ್ತೆ. ಇದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಅಂತ ಇರುತ್ತೆ. ಹೌದು, ಈ ಒಂದು ಕಾರ್ಯಪಡೆ ಏನಿದೆ, ಕಾರ್ಯಪಡೆಯ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಈ ರೀತಿ ಬೆಲೆಗಳು ಕುಸಿದಂತಹ ಸಂದರ್ಭದಲ್ಲಿ ಇಲ್ಲ ಮಾರುಕಟ್ಟೆಯಲ್ಲಿ ಘೋಷಿತ ಬೆಂಬಲ ಬೆಲೆಗಿಂತ ಹೆಚ್ಚಿನ ಪ್ರೋತ್ಸಾಹ ಬೇಕು ಅಂತದ್ರಲ್ಲಿ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆ ಸೇರಿ ಸಚಿವ ಸಂಪುಟ ಉಪಸಮಿತಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಅದನ್ನ ನಿರ್ಧಾರ ಮಾಡಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡತಕ್ಕಂಥದ್ದು ಇದೆ. ಏನ್ ಹೇಳ್ತೀರಿ ವ್ಯವಸ್ಥಾಪಕರ, ಈ ಮುಂಗಾರು ಹಂಗಾಮಿನ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಗರಿಷ್ಠ ಮಟ್ಟದ ಲಾಭವನ್ನ ನಮ್ಮ ರೈತರು ಪಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಮ ಕಿವಿ ಮಾತು? ಗುಣಮಟ್ಟದ ಕಡೆ ಗಮನ ಹರಿಸಿ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಯೋಜನೆಗಳನ್ನು ರೂಪಿಸಿರ್ತಕ್ಕಂತಹ ಆ ಖರೀದಿ ಕೇಂದ್ರಗಳಿಗೆ ಭೇಟಿ ನೀಡಿ ನಿಗದಿತ ಅವಧಿಯಲ್ಲಿ ನಿಗದಿತ ದಾಖಲೆಗಳನ್ನು ಕೊಟ್ಟು ಗುಣಮಟ್ಟದ ಉತ್ಪನ್ನಗಳನ್ನು ಹಾಕಿ ಒಳ್ಳೆ ಉತ್ತಮವಾದಂತಹ ಬೆಲೆ ಪಡೆಯಬಹುದು. 8,682 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಹೆಸರುಕಾಳು, 7,280 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಸೂರ್ಯಕಾಂತಿ, ಉತ್ತಮ ಒಳ್ಳೆಯ ಬೆಲೆಗಳು. ಈ ಒಂದು ಒಳ್ಳೆಯ ಬೆಲೆಗಳ ಒಂದು ಪ್ರಯೋಜನ ಪಡೀಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೈತ ಬಂಧುವರಿಗೆ ವಿನಂತಿ ಮಾಡ್ಕೊಳ್ತೇನೆ. ಕೆಲವೊಂದು ಕಡೆ ಖರೀದಿ ಕೇಂದ್ರಗಳಲ್ಲಿ ಕಡಿಮೆ ದರ ಆಯಿತು, ತೂಕದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಅಥವಾ ಏನಾದರೂ ಹಣ ಪಾವತಿ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಲೋಪದೋಷಗಳಾಯಿತು ಅಂತ ರೈತ ಬಾಂಧವರು ಎಲ್ಲಿ ದೂರನ್ನು ಕೊಡಬೇಕು, ಯಾರನ್ನ ಸಂಪರ್ಕ ಮಾಡಬೇಕು? ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅದಕ್ಕೆ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಿಂದ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಕೊಡಬಹುದು. ಆ ಒಂದು ತಾಲೂಕಿನಲ್ಲಿರ್ತಕ್ಕಂತಹ ತಾಲೂಕು ತಹಶೀಲ್ದಾರ್ ಏನಿರ್ತಾರೆ ಅವರು ಕೂಡ ಒಂದು ಆ ಒಂದು ಉಪ ಸಮಿತಿಗೆ ಅವರು ಕೂಡ ಅಧ್ಯಕ್ಷ ಆಗಿರ್ತಾರೆ. ಪ್ರತಿ ತಾಲೂಕುಗಳಲ್ಲಿ ನಡೀತಕ್ಕಂತಹ ಕಾರ್ಯಭಾರಗಳನ್ನ ಸಮಿತಿಯ ಆ ಒಂದು ತಾಲೂಕಿನ ತಹಶೀಲ್ದಾರರು ಕೂಡ ನೋಡ್ತಾ ಇರ್ತಾರೆ. ಖರೀದಿ ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಲ್ಲಿ ಮತ್ತು ಆ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು, ಇನ್ಯಾವುದೇ ಅಧಿಕಾರಿಗಳನ್ನು ನೀವು ನೇರವಾಗಿ ದೂರನ್ನು ಕೊಡಬಹುದು ಇಂಥ ಯಾವುದೇ ಒಂದು ತೊಂದರೆಗಳಿದ್ದರೆ. ಒಳ್ಳೆಯದು ಸರ್. ಸುದೀರ್ಘವಾಗಿ ಈ ಒಂದು ಮುಂಗಾರು ಹಂಗಾಮಿನ 2024-25 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ವ್ಯಾಪ್ತಿ, ಅದರ ಒಂದು ರೂಪರೇಷೆಗಳು, ರೈತ ಬಾಂಧವರು ಏನು ಮಾಡಬೇಕು, ಹೇಗೆ ಇದರ ಒಂದು ಪ್ರಯೋಜನ ಪಡ್ಕೋಬೇಕು ಅಂತಹ ಒಂದು ವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಒಂದು ಸೂರ್ಯಕಾಂತಿ ಬೆಳೆ ನಿಗದಿಯಾಗಿದೆ, ಮತ್ತು ಕೊಪ್ಪಳ ಜಿಲ್ಲೆಯಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಮಗೆ ಆಯಾ ಜಿಲ್ಲೆಗಳಿಗೆ ನಿಗದಿಯಾದಂತಹ ಒಂದು ಉತ್ಪನ್ನಗಳನ್ನು ಸರಿಯಾಗಿ ಸಂಸ್ಕರಿಸಿ ಸರಿಯಾದ ರೀತಿಯಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಂಡು ನಿಗದಿತ ಅಥವಾ ಗುರುತಿಸಲ್ಪಟ್ಟ ಖರೀದಿ ಕೇಂದ್ರಗಳಿಗೆ ಹೋಗಿ ಹೆಸರನ್ನು ನೋಂದಾಯಿಸಿ ಅಗತ್ಯವಿರುವ ದಾಖಲಾತಿಗಳನ್ನು ಕೊಟ್ಟು ಇದರ ಲಾಭವನ್ನು ಪಡ್ಕೋಬಹುದು. ಈ ನಿಟ್ಟಿನಲ್ಲಿ ಸಾಕಷ್ಟು ರೈತ ಬಾಂಧವರಿಗೆ ಮಾಹಿತಿ ಇದೆ. ಇನ್ನು ಹೆಚ್ಚೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ಕೃಷಿ ಇಲಾಖೆ ಆಗಿರ್ಬೋದು, ಮಾರಾಟ ಮಂಡಳಿ ಅಧಿಕಾರಿಗಳನ್ನಾಗಿರ್ಬೋದು, ಜೊತೆಗೆ ತಹಶೀಲ್ದಾರ್ ಕಚೇರಿಗಳನ್ನಾಗಿರ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳನ್ನ, ಹೋಬಳಿ ಮಟ್ಟದ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಭೇಟಿಯಾದರೆ ಖಂಡಿತ ಮಾಹಿತಿ ಸಿಗುತ್ತಾ? ಖಂಡಿತ ಸಿಗುತ್ತೆ. ಇದರೊಂದಿಗೆ ಈ ಒಂದು ಎರಡು ಯೋಜನೆಗಳಿಗೆ ಸದಸ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥವರು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ಅಥವಾ ಉಪನಿರ್ದೇಶಕರು, ಅಂದರೆ APMCಗಳಲ್ಲಿ ಕಾರ್ಯನಿರ್ತಕ್ಕಂಥ ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಏನಿದ್ದಾರೆ ಇವರು ಸಂಪೂರ್ಣ ಯೋಜನೆಯ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಆದ್ದರಿಂದ ರೈತರು ಹತ್ತಿರದಲ್ಲಿರ್ತಕ್ಕಂಥ APMCಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಹಾಯಕ ಉಪ ಸಹಾಯಕ ನಿರ್ದೇಶಕರನ್ನು ಕೂಡ ಭೇಟಿ ಮಾಡಿ ಸಂಪೂರ್ಣವಾದ ಮಾಹಿತಿ ಪಡೆಯಬಹುದು. ಒಳ್ಳೆಯದು ಸರ್, ಸುಮಾರಾಗಿ ವಿಚಾರಗಳನ್ನು ಹಂಚಿಕೊಟ್ರಿ. ಈ ಒಂದು ಕನಿಷ್ಠ ಬೆಂಬಲ ಯೋಜನೆಯ ಒಂದು ಗರಿಷ್ಠ ಮಟ್ಟದ ಲಾಭವನ್ನು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಇದರ ವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ 2024-25 ಸಾಲಿನ ಮುಂಗಾರು ಹಂಗಾಮಿನ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಕುರಿತು ಕಲಬುರಗಿಯ ಕೃಷಿ ಮಾರಾಟ ಮಂಡಳಿಯ ವಿಭಾಗೀಯ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29.8-32.7 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20.5-20.8 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80-83% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 52-59% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 23-26 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲಿಬೆಗಳನ್ನು ನಿರ್ಮಿಸಿ ನೀರನ್ನ ಹೊರಹಾಕಿ. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತದಲ್ಲಿ ಆನೆ ಕೊಂಬು ಅಥವಾ ಕಣೆ ನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಹತ್ತಿ ಬೆಳೆಯಲ್ಲಿ ಹೆಚ್ಚಿನ ಮಳೆ ಆಗುತ್ತಿರುವ ಕಾರಣ ಹತ್ತಿ ಬೆಳೆಯು ಅಲ್ಲಲ್ಲಿ ಹಸಿಯಾಗಿ ಸೊರಗಲಾರಂಭಿಸಿದ್ದು ಈ ಹತ್ತಿ ಸಸಿ ನಟೆ ಅಥವಾ ಪ್ಯಾರಾವಿಲ್ಟ್ ರೋಗವನ್ನು ಹತೋಟಿ ಮಾಡಲು ನಿಂತ ನೀರನ್ನು ಹೊರಹಾಕಿ. 25 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ COC ಅಥವಾ 20 ಗ್ರಾಂ ಕಾರ್ಬನ್ ಡೈಸಮ್ ಅನ್ನು 100 ಗ್ರಾಂ ಯೂರಿಯಾ ಜೊತೆ ಸೇರಿಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ನೆನೆಸಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19 10 ಗ್ರಾಂ ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿ ಬೆಳೆ ಬಿತ್ತಿದ 70-90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 kg ಯೂರಿಯಾ ಮತ್ತು 15 kg ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕು. ಅತಿಯಾದ ಮಳೆಯಿಂದಾಗಿ ಹತ್ತಿಯಲ್ಲಿ ಬೇರುಕೊಳೆ ರೋಗದ ಹಾವಳಿ ಹೆಚ್ಚಾಗಿದ್ದು ಇದನ್ನು ಹತೋಟಿ ಮಾಡಲು 2 ಗ್ರಾಂ ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ನೆನೆಸಬೇಕು. ಇನ್ನು ತೊಗರಿ ಬೆಳೆಯಲ್ಲಿ ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡಮಚ್ಚ ರೋಗ ಕಂಡು ಬರುತ್ತಿದ್ದು ಇದರ ಹತೋಟಿಗಾಗಿ 2 ಗ್ರಾಂ ಮೆಕಾಲಾಕ್ಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡದ ಭಾಗದಿಂದ ಬೇರಿನ ಭಾಗ ತೊಯ್ಯುವಂತೆ ಸಿಂಪರಣೆ ಮಾಡಬೇಕು. ತೊಗರಿಯಲ್ಲಿ ಬೇರುಕೊಳೆ ರೋಗ ಸಿಡಿ ರೋಗದ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ತೊಗರಿಯಲ್ಲಿ ಗೊಡ್ಡು ರೋಗದ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 1 ಮಿಲಿಲೀಟರ್ ಸ್ಪೈರೋಮೆಸಫಿನ್ 39.5 SC ಅಥವಾ 0.50 ಮಿಲಿಲೀಟರ್ ಮಿಲ್ಪೆಮ್ಯಾಕ್ಸಿನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 cm ಮೇಲ್ಭಾಗದ ಕುಡಿ ಚೀಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಪೈಟೋತ್ಪೆರಾ ಮಚ್ಚೆ ರೋಗದ ತೀವ್ರತೆ ಹೆಚ್ಚಾಗಿರುವ ಹೊಲಗಳಲ್ಲಿ 3 ಗ್ರಾಂ ಮೆಟಲಾಕ್ಸಿಕಲ್ ಶಿಲೀಂಧ್ರ ನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಶೇಂಗಾದಲ್ಲಿ ಸ್ಪಡಾಪ್ಟೆರಾ ಹತೋಟೆಗೆ 4 ಗ್ರಾಂ ಮೆಟರಿಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮೋಮೆಕ್ವಿನ್ ಬೆಂಜೋಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿಕಾರ್ಬ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಗ್ರಾಂ ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡುವುದು ಸೂಕ್ತ. ಬೀಜ ಮತ್ತು ಕಾಂಡಕೊಳ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸಿಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನ ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದ ಪಕ್ಷದಲ್ಲಿ ಅದನ್ನು ಮೇಯಿಸಿ. ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು.

ಹೊರಡವಲೇ ಅಂತೆಯ ಕಟ್ಟು ತಲೆ ಅಂತರ ನಾನೆ ಬೇಕು ಪಾಂಚ ಪಾಂಡವರ ಧರ್ಮಾರೋ ಅಂತೆಯ ಕಟ್ಟು ತಲೆ ಅಂತರ ನಾನೆ ಬೇಕು ಪಾಂಚ ಪಾಂಡವರ ಧರ್ಮಾರೋ ಪಾಂಚ ಪರಮಾರ ಧರ್ಮಾರೋ ಪಾಂಚ